ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಕೇಳಿ ರೈತರ ಆದಾಯ ಹೆಚ್ಚಿಸುವಲ್ಲಿ ಕೃಷಿ ವಿಸ್ತರಣೆಯ ಪಾತ್ರ. ಈ ಕುರಿತು ಡಾಕ್ಟರ್ ಎಸ್ಎಚ್ ಆದಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ ಶಿರಬಡಗಿ. ಇವತ್ತಿನ ದಿವಸ ರೈತರ ಆದಾಯ ಹೆಚ್ಚಿಸುವಲ್ಲಿ ಕೃಷಿ ವಿಸ್ತರಣೆಯ ಪಾತ್ರ ಕುರಿತು ತಿಳಿಸಿಕೊಡಲಿಕ್ಕೆ ICAR KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ಉಲ್ಕೋಟೆಯಲ್ಲಿ ಕೃಷಿ ವಿಸ್ತರಣಾ ತಜ್ಞರಾದ ಡಾಕ್ಟರ್ SH ಅದಾಪುರ್ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್ SH ಅದಾಪುರ್ ಅವರೇ. ನಮಸ್ಕಾರ. ಮೊದಲಿಗೆ ಈ ಕೃಷಿ ವಿಸ್ತರಣೆ ಅಂದ್ರೆ ಏನಂತ ತಿಳಿಸ್ಕೊಡ್ತೀರಿ? ನೋಡ್ರಿ, ಒಂದು ಕೃಷಿ ಅಭಿವೃದ್ಧಿಗಾಗಿ ನಿರಂತರವಾದ ಒಂದು ಸಂಶೋಧನೆ ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆ ಕೇಂದ್ರಗಳು ಮಾಡ್ತಾ ಇರ್ತವೆ. ಅಂದ್ರೆ ಕೃಷಿಯ ಒಂದು ಸಂಶೋಧನೆಯ ಫಲ ರೈತರಿಗೆ ಮುಟ್ಟಬೇಕು ಮತ್ತು ರೈತ ಕುಟುಂಬದ ಒಂದು ಆರ್ಥಿಕತೆ ಸುಧಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಶೋಧನೆ ನಿರಂತರವಾಗಿ ನಡೀತಾ ಇರುತ್ತೆ. ಈ ಸಂಶೋಧನೆಯ ಫಲ ರೈತರಿಗೆ ಮುಟ್ಟಿಸುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ, ಅದಕ್ಕೆ ಕೃಷಿ ವಿಸ್ತರಣೆ ಅಂತೇಳಿ ಕರೀತಾರೆ. ಅಂದ್ರೆ ಒಂದು ಸಂಶೋಧನೆ ಫಲವನ್ನು ವಿವಿಧ ಚಟುವಟಿಕೆಗಳ ಮುಖಾಂತರ ರೈತರಿಗೆ ಮುಟ್ಟಿಸುವಂತದ್ದು. ಇದನ್ನೇ ಸರ್ಕಾರಿ ಇಲಾಖೆಗಳು, ಅಂದ್ರೆ ಅಭಿವೃದ್ಧಿ ಇಲಾಖೆಗಳು, ರಾಜ್ಯ ಸರ್ಕಾರದಿರ್ಬೋದು, ಕೇಂದ್ರ ಸರ್ಕಾರದಿರ್ಬೋದು, ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ಇವೆಲ್ಲ ಈ ಒಂದು ಕೃಷಿ ವಿಸ್ತರಣೆಯ ಒಂದು ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದಾವೆ. ಅಂದ್ರೆ ಈ ನಿಟ್ಟಿನಲ್ಲಿ ಏನಿದೆ, ನಮಗೆ ಈಗ ಇದು ಔಪಚಾರಿಕ ಒಂದು ಸಂಸ್ಥೆಗಳು ಇರಬಹುದು, ಅನೌಪಚಾರಿಕ ಒಂದು ಸಂಸ್ಥೆಗಳು ಇರಬಹುದು. ಇದಕ್ಕೆ ನಾವು ಏನಂತೀವಿ, ಸಂಶೋಧನೆ ಫಲ ರೈತರಿಗೆ ಮುಟ್ಟಿಸುವಂತ ಒಂದು ವ್ಯವಸ್ಥೆಗೆ, ಒಂದು ಕ್ರಿಯೆಗೆ ನಾವು ಕೃಷಿ ವಿಸ್ತರಣಾ ಸೇವೆ ಅಥವಾ ಕೃಷಿ ವಿಸ್ತರಣಾ ಚಟುವಟಿಕೆಗಳು ಅನ್ನುವಂಥ ಒಂದು ವ್ಯಾಖ್ಯಾನವನ್ನ ನಾವು ಮಾಡ್ತಾ ಇರ್ತೀವಿ. ಇನ್ನು ಈ ಕೃಷಿ ವಿಸ್ತರಣೆ ಚಟುವಟಿಕೆಗಳು ಏನೇನದಾವ ಅಂತೀರಿ? ಕೃಷಿ ವಿಸ್ತರಣೆ ಒಂದು ಪರಿಣಾಮಕಾರಿಯಾಗಿ ಮುಟ್ಟಬೇಕು ರೈತರಿಗೆ. ಅಂದ್ರೆ ಇವತ್ತು ಶಿಕ್ಷಣ ಮುಂದುವರೆದಕ್ಕರೆ ಅಂದ್ರೂ ಕೂಡ ಯಾವ ಒಂದು ಪದ್ಧತಿಯ ಮುಖಾಂತರ ನಾವು ಕೃಷಿ ವಿಸ್ತರಣೆಯನ್ನು ಮಾಡಿದ್ರೆ ರೈತರಿಗೆ ತಂತ್ರಜ್ಞಾನ ಮನದಟ್ಟ ಆಗ್ತದೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಆ ಆಧಾರದ ಮೇಲೆ ನಾವು ಒಂದು ಕೃಷಿಯ ಒಂದು ವಿಸ್ತರಣೆಯ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ. ಅಂದ್ರೆ ಈಗ ಸರ್ಕಾರಿ ಸಂಸ್ಥೆಗಳು, ಅರೆ ಸರ್ಕಾರಿ ಸಂಸ್ಥೆಗಳು ತರಬೇತಿ ಕೊಡ್ತಾರೆ, ವಿಸ್ತರಣಾ ಒಂದು ಕಲೆಯನ್ನ ಕೊಡ್ತಾರೆ, ಆಮೇಲೆ ವಿಚಾರ ಸಂಕಿರಣವನ್ನ ಮಾಡ್ತಾರೆ. ಈ ಹಲವಾರು ಪದ್ಧತಿಗಳ ಮುಖಾಂತರ ರೈತರ ಹೊಲಕ್ಕೆ ಭೇಟಿ ಕೊಡುವಂತದ್ದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆಮೇಲೆ ಈ ಒಂದು ಹೊಸ ತಂತ್ರಜ್ಞಾನ ರೈತರಿಗೆ ಮನದಟ್ಟಾಗಿ ಮುಟ್ಟಿಸಬೇಕು ಅನ್ನುವಂತ ಒಂದು ಉದ್ದೇಶ ಇದ್ನಂದ್ರೆ ರೈತರ ಒಂದು ಹೊಲಗಳಲ್ಲಿ ಪ್ರಾತ್ಯಕ್ಷಿಕ ಒಂದು ಮಾಡ್ತಾರೆ. ಅಂದ್ರೆ ಇದು ಯಾವ ರೀತಿ ರೈತರ ಹೊಲದಲ್ಲಿ, ರೈತರ ಸಮ್ಮುಖದಲ್ಲಿ ಈ ಒಂದು ತಂತ್ರಜ್ಞಾನ ಬರುತ್ತೆ ಮತ್ತು ಇದರ ಒಂದು ನಿರಂತರವಾಗಿ ರೈತ ಅದನ್ನ ನೋಡ್ತಾನೆ, ನೋಡಿ ಅವನಿಗೆ ಮನದಟ್ಟಾಗಬೇಕು, ಅದರ ಒಂದು ಫಲ ಇನ್ನಿತರ ರೈತರಿಗೆ ಆಗ್ಬೇಕು ಅಂತದನ್ನ ಈ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಮತ್ತು ನಂತರದ ಚಟುವಟಿಕೆ ಕ್ಷೇತ್ರೋತ್ಸವ ಅಂತ ಏನು ಕರಿತೀವಿ ನಾವು, ಆ ಕ್ಷೇತ್ರೋತ್ಸವದಲ್ಲಿ ಆ ಗ್ರಾಮದ ಆ ರೈತ ಸುತ್ತಮುತ್ತಲಿನ ರೈತರನ್ನ ಕೂಡಿಸಿ ಆ ಒಂದು ತಂತ್ರಜ್ಞಾನದ ಒಂದು ಪ್ರಾತ್ಯಕ್ಷಿಕೆಯ ಒಂದು ವಿವರವನ್ನ ಸಂಪೂರ್ಣವಾಗಿ ರೈತರಿಗೆ ಕೊಡುವಂತದನ್ನ ಮಾಡ್ತಾ ಇರ್ತೀವಿ. ಅದರ ಜೊತೆ ಜೊತೆಗೆ ವಸ್ತು ಪ್ರದರ್ಶನ ಮುಖಾಂತರ ತಂತ್ರಜ್ಞಾನವನ್ನ ರೈತರಿಗೆ ಮುಟ್ಟಿಸುವಂತದ್ದು. ಇನ್ನ ಈಗ ಚಲನಚಿತ್ರ, ಇತ್ತೀಚೆಗೆ ಇವೆಲ್ಲ ಫಿಲ್ಮ್ಸ್ ಬಂದಿದ್ದಾವೆ, ಹಲವಾರು ಕೃಷಿಯ ಸಂಬಂಧಪಟ್ಟ ಹಲವಾರು ಚಲನಚಿತ್ರಗಳು ಸ್ಲೈಡ್ಸ್ ಇದಾವೆ, ಇವು ಬಂದಿದ್ದಾವೆ. ಇದ್ರ ಮುಖಾಂತರ ರೈತರಿಗೆ ಮನದಟ್ಟಾಗುವಂತದ್ದನ್ನ ಮಾಡ್ತಾ ಇರ್ತೀವಿ. ಇನ್ನ ಕ್ಯಾಂಪೇನ್ ಅನ್ನುವಂಥದ್ದು, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕೃಷಿಯ ಒಂದು ರೈತರ ಸಮಸ್ಯೆಗೆ ಪರಿಹಾರಕ್ಕಾಗಿ ಒಂದು ಕ್ಯಾಂಪೇನ್ ಅನ್ನುವಂಥದ್ದು ಗ್ರಾಮ ಮಟ್ಟದಲ್ಲಿ ಸರ್ಕಾರಿ ಸಂಸ್ಥೆಗಳು, ಅರಸರ್ಕಾರಿ ಸಂಸ್ಥೆಗಳು ಅಥವಾ ಖಾಸಗಿ ಸಂಸ್ಥೆಗಳು ಮಾಡ್ತಾ ಇರ್ತಾರೆ. ಪ್ರಮುಖವಾಗಿ ಇನ್ನೊಂದು ವಿಸ್ತರಣಾ ಪದ್ಧತಿ ಏನಂದ್ರೆ ರೈತರಿಗೆ ಪ್ರವಾಸವನ್ನು ಏರ್ಪಡಿಸುವುದು. ಅಂದ್ರೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕ ಪ್ರಗತಿಪರ ರೈತರು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ ಒಂದು ಆರ್ಥಿಕತೆಯನ್ನು ಸುಧಾರಿಸ್ತಿರ್ತಾರೆ. ಅವರೊಂದಿಗೆ ನಾವು ಇತರ ರೈತರ ಪರಸ್ಪರ ಭೇಟಿಯಾದಾಗ, ಚರ್ಚೆ ಆದಾಗ ಹಲವಾರು ವಿಷಯಗಳ ಬಗ್ಗೆ ಅಲ್ಲೇ ಮಾಹಿತಿಯ ಒಂದು ಪರಸ್ಪರ ಇದಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಜಿಲ್ಲೆಯ ಹೊರಗೆ ಮತ್ತು ರಾಜ್ಯದ ಹೊರಗೆ ಅಂತಾರಾಜ್ಯ ಪ್ರವಾಸ, ಇತರ ಪ್ರವಾಸಗಳನ್ನು ಏರ್ಪಡಿಸುವಂತದ್ದು ಹಲವಾರು ಇಲಾಖೆಗಳು ಇವತ್ತು ಕೃಷಿ ಇಲಾಖೆ ಮಾಡ್ತಾ ಇದ್ದಾವೆ, ತೋಟಗಾರಿಕೆ ಇಲಾಖೆ ಮಾಡ್ತಾ ಇದ್ದಾವೆ, ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಇದ್ದಾವೆ. ಈ ವಿಸ್ತರಣೆ ವ್ಯವಸ್ಥೆ ಮುಖಾಂತರ ರೈತರು ಹೊಸ ಹೊಸ ಆವಿಷ್ಕಾರಗಳನ್ನು ಎಲ್ಲೆಲ್ಲಿ ಯಾವ್ಯಾವ ರೈತರು ಅಥವಾ ಯಾವ್ಯಾವ ವಿಶ್ವವಿದ್ಯಾಲಯಗಳು ಏನೇನು ತಂತ್ರಜ್ಞಾನವನ್ನು ಯಾವ ಸಮಸ್ಯೆಗೆ ಅಳವಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲೇ ಪರಸ್ಪರ ವಿಚಾರ ವಿನಿಮಯ, ತಂತ್ರಜ್ಞಾನ ವಿನಿಮಯ ಆಗ್ತದೆ. ಇದು ಒಂದು ಪರಿಣಾಮಕಾರಿ ಅಂತ ನಾವು ಹೇಳ್ಬೋದು. ಇನ್ನ ರೈತರ ಕ್ಷೇತ್ರ ಪಾಠಶಾಲೆಗಳು ಅನ್ನುವಂಥದ್ದೊಂದು ಹೊಸ ಒಂದು ವ್ಯವಸ್ಥೆ ಇದು. ಅಂದ್ರೆ ರೈತರ ಒಂದು ಹೊಲಗಳಲ್ಲಿ ಒಂದು ಪೂರ್ತಿ ಸೀಸನ್ ಆಗಿ, ಅಂದ್ರೆ ಆ ಒಂದು ಬೆಳೆಯ ಏನು ಅವಧಿ ಇರ್ತದೆ, ಆ ಬೆಳೆ ಅವಧಿಯಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಸ್ಟೇಜ್ನಲ್ಲಿ ನಾವು ರೈತರನ್ನ ಕೂಡಿಸಿ ಆ ತಂತ್ರಜ್ಞಾನ ಏನು ಅಲ್ಲಿ ಪ್ರಾತ್ಯಕ್ಷಿಕೆ ಮಾಡಿರ್ತೀವಿ ಅದರ ಒಂದು ಫಲವನ್ನ ಅವರು ನಿರಂತರವಾಗಿ ಅದೇ ಇದರಲ್ಲಿ ನೋಡ್ತಾ ಇರ್ತಾರೆ. ಅಂದ್ರೆ ಇದಕ್ಕೆ ನಾವು ರೈತರ ಕ್ಷೇತ್ರ ಪಾಠಶಾಲೆ ಅಂತ ಕರಿತೀವಿ. ಅಂದ್ರೆ ಸೀಸನ್ ಲಾಂಗ್ ಇರ್ತದೆ, ಇದು ಬಿತ್ತನೆಯಿಂದ ಹಿಡ್ಕೊಂಡು ಕೊಯ್ಲಿನ ಮಟ್ಟ ಅವರಿಗೆ ಏನೇನು ಬರ್ತದ ಅದರಲ್ಲಿ ಅವರು ಪಾಲ್ಗೊಳ್ತಾರೆ. ಇವತ್ತು ಕೀಟದ ಬಾಧೆ, ರೋಗದ ಬಾಧೆ, ಇವತ್ತು ಹವಾಮಾನದ ವೈಪರೀತ್ಯ ಆದ್ರೆ ಬೆಳೆ ಹೆಂಗ್ ಸ್ಪಂದಿಸ್ತದೆ, ಆಮೇಲೆ ತಂತ್ರಜ್ಞಾನ ಯಾವ ರೀತಿ ಪರಿಣಾಮಕಾರಿಯಾಗಿ ಅಳವಡಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ರೈತರು ಅಲ್ಲೇ ಮಂದಟ್ಟಾಗ್ತದ ಅವರಿಗೆ. ಹೀಗಾಗಿ ಇದು ರೈತರ ಕ್ಷೇತ್ರ ಪಾಠಶಾಲೆ ಅನ್ನುವಂಥದ್ದು ಕೂಡ ಈ ಒಂದು ವಿಸ್ತರಣೆ ವ್ಯವಸ್ಥೆಯಲ್ಲಿ ಪ್ರಮುಖವಾದ ಒಂದು ಚಟುವಟಿಕೆ ಅಂತ ಹೇಳ್ಬೋದು. ಮತ್ತೆ ಇವುಗಳಲ್ಲದ ಮತ್ತಾವುದರ ಮುಖಾಂತರ ಮಾಡಬಹುದಂತೀರಿ? ಪರಸ್ಪರ ಭೇಟಿಯಾಗಿ ನಾವು ಈ ತರ ಒಂದು ವಿಸ್ತರಣೆ ವ್ಯವಸ್ಥೆಯನ್ನು ಮಾಡ್ತಿರ್ತೀವಿ. ಇನ್ನೊಂದೇನಂದ್ರೆ ನಾವು ರೈತರು ಮುಟ್ಲಿಕ್ಕೆ ಆಗಂಗಿಲ್ಲ, ಆ ಒಂದು ಸಂದರ್ಭದಲ್ಲಿ ಸಮೂಹ ಮಾಧ್ಯಮ ಈಗ ಬಲವಾಗಿ ಬೆಳೀತಾ ಇದೆ. ಮಾಸ್ ಮೀಡಿಯಾ ಅಂತ ಏನು ಕರಿತೀವಿ ನಾವು, ಸಮೂಹ ಮಾಧ್ಯಮದ ಮುಖಾಂತರ ಈ ವಿಸ್ತರಣೆ ಸೇವೆ ಈಗ ಸಾಕಷ್ಟು ಪ್ರಚಲಿತದಲ್ಲಿದೆ. ಅಂದ್ರೆ ಇವತ್ತು ರೇಡಿಯೋ ಕಾರ್ಯಕ್ರಮ ಇರಬಹುದು, ಟಿವಿ ಕಾರ್ಯಕ್ರಮ ಇರಬಹುದು, ಅಥವಾ ವಾಟ್ಸ್ಆಪ್ ಗ್ರೂಪ್ಸ್ ಇರಬಹುದು, ಲೇಖನಗಳು ಇರಬಹುದು, ಅಥವಾ ಇನ್ನಿತರ ಆಪ್ಸ್ಗಳು ಇರಬಹುದು, ಇವುಗಳ ಮುಖಾಂತರ ನಾವು ಹೆಚ್ಚಿನ ಜನರನ್ನ ಮುಟ್ಲಿಕ್ಕೆ ಪ್ರಯತ್ನ ಮಾಡುವಂತದ್ದು. ಇದರಲ್ಲಿ ಏನಾಗ್ತದೆ, ಖರ್ಚು ಕಡಿಮೆ ಆಗ್ತದೆ, ರೈತರಲ್ಲಿ ಶಿಕ್ಷಣ ಮಟ್ಟ ಸುಧಾರಿಸ್ತಾ ಇದೆ, ಎಲ್ಲರ ಹತ್ರ ಮೊಬೈಲ್ ಇದೆ. ಆ ಒಂದು ಮೊಬೈಲ್ ಮುಖಾಂತರ ನಾವು ಯಾವ ರೀತಿ ವಿತರಣೆ ಸೇವೆಯನ್ನು ಮಾಡಬಹುದು ನಿಟ್ಟಿನಲ್ಲಿ ಈಗ ಎಲ್ಲಾ ಇಲಾಖೆಗಳು ಇದರಲ್ಲಿ ಪ್ರಯತ್ನ ಮಾಡ್ತಾ ಇರ್ತವೆ. ಹೀಗಾಗಿ ಇದು ಸಮೂಹ ಮಾಧ್ಯಮದ ಮುಖಾಂತರ ನಾವು ಈ ಒಂದು ವಿಸ್ತರಣೆ ಸೇವೆಯನ್ನು ಮಾಡುವಂತದ್ದಕ್ಕೆ ನಾವು ಇದು ಸಮೂಹ ಮಾಧ್ಯಮದ ಮುಖಾಂತರ ವಿಸ್ತರಣೆ ಸೇವೆ ಅಂತ ನಾವು ಕರಿತೀವಿ. ಆಮೇಲೆ ಈಗ ಹಲವಾರು ವಿಶ್ವವಿದ್ಯಾಲಯಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಅಗ್ರಿಕಲ್ಚರ್ ಆಪ್ಸ್ ಡೆವಲಪ್ ಮಾಡಿದ್ದಾವೆ. ಹೀಗಾಗಿ ಅದು ಬಿತ್ತನೆಯಿಂದ ಹಿಡ್ಕೊಂಡು ಕೊಯ್ಲಿನ ನಂತರ ತಂತ್ರಜ್ಞಾನದವರೆಗೂ ಹಲವಾರು ಆಪ್ಗಳಿದ್ದಾವೆ. ಆ ಆಪ್ಗಳಲ್ಲಿ ಹಲವಾರು ರಾಜ್ಯವಾರು, ಜಿಲ್ಲಾವಾರು, ಆಮೇಲೆ ಪ್ರದೇಶವಾರು ಸಂಬಂಧಪಟ್ಟ ತಂತ್ರಜ್ಞಾನಗಳು, ತಳಿಗಳು, ಆಮೇಲೆ ಶಿಫಾರಸು ಮಾಡಿದಂತ ಬೇಸಾಯ ಕ್ರಮಗಳ ಬಗ್ಗೆ ಅದರಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ. ಇದ್ರ ಮುಖಾಂತರ ನಾವು ಹೆಚ್ಚಿನ ಒಂದು ರೈತರನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ತಾವು ಈ ರೈತರು ಉಪಯೋಗಿಸುವಂತ ಮೊಬೈಲ್ ಬಗ್ಗೆ ಏನ ತಿಳಿಸಿದ್ರಲ್ಲ, ಮತ್ತೆ ಅದ್ರಾಗ ಈ ಕೃಷಿ ಮಾಹಿತಿಯನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತೀರಿ? ನೋಡ್ರಿ, ಈಗ ರೈತರ ಮೊಬೈಲ್ಗೆ ಮಾಹಿತಿ ಬೇಕಾತಂದ್ರ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನಿರತವಾಗಿದ್ದಾವೆ. ಅಲ್ಲಿ ರೈತರು ಏನ್ ಮಾಡ್ಬೇಕಂದ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ಅಲ್ಲಿ ನೋಂದಾಯಿಸಿಕೊಳ್ಬೇಕು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಹೌದು, ಅಲ್ಲಿ ನೋಂದಾಯಿಸಿದಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಆ ಜಿಲ್ಲೆಗೆ ಸಂಬಂಧಪಟ್ಟ ಬೆಳೆಯ ತಂತ್ರಜ್ಞಾನ ಇರಬಹುದು, ಮಾರುಕಟ್ಟೆ ಮಾಹಿತಿ ಇರಬಹುದು, ಹವಾಮಾನದ ಮಾಹಿತಿ ಇರಬಹುದು, ಎಲ್ಲ ಮಾಹಿತಿಗಳು ಅವರ ಮೊಬೈಲ್ಗೆ ಆ ಒಂದು ಕೇಂದ್ರದಿಂದ ಕಳಿಸ್ತಾ ಇರ್ತಾರೆ. ಹೀಗಾಗಿ ಇಲ್ಲೇ ಇದರ ಒಂದು ಪ್ರಯೋಜನವನ್ನ ರೈತರು ಪಡೆಯಬಹುದಾಗಿದೆ. ವಾಟ್ಸಪ್ ಮತ್ತೆ ಈ ಕೃಷಿ ಆಪ್ ಅಂತಂದ್ರಲ್ಲ, ಮತ್ತೆ ಅವುಗಳ ಮುಖಾಂತರವೂ ಕೂಡ ರೈತರಿಗೆ ಮಾಹಿತಿ ಯಾವ ರೀತಿ ಕೊಡಬಹುದು ಅಂತ? ಇತ್ತೀಚೆಗೆ ಏನು ವಾಟ್ಸಪ್ ಅನ್ನುವಂಥದ್ದು ಒಂದು ಶಕ್ತಿಯುತವಾದ ಮಾಧ್ಯಮ ಅಂತ ಹೇಳಬಹುದು. ಇದರ ಮುಖಾಂತರ ನಾವು ಹಲವಾರು ಸಂಸ್ಥೆಗಳು, ಈಗಾಗಲೇ ಸರ್ಕಾರಿ ಸಂಸ್ಥೆಗಳು, ಕೃಷಿ ಇಲಾಖೆ ಮುಖಾಂತರ, ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಈಗ ರೈತರ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಬೆಳೆವಾರು, ತಾಲೂಕವಾರು ಈ ತರ ಗ್ರೂಪ್ಸ್ ಮಾಡಿದ್ದಾರೆ. ಆ ಗ್ರೂಪ್ನಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತಾರೆ, ಕೃಷಿ ಅಭಿವೃದ್ಧಿ ಇಲಾಖೆಯ ತಣ ಅಧಿಕಾರಿಗಳು ಇರ್ತಾರೆ, ಪ್ರಗತಿಪರ ರೈತರು ಇರ್ತಾರೆ. ಈ ಗುಂಪಿಗೆ ರೈತರು ಸದಸ್ಯರಾದಂದ್ರೆ ಸೊ ಅಲ್ಲಿ ವಿವಿಧ ಬೆಳೆಗಳಿಗೆ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇರುತ್ತೆ. ಅಂದ್ರೆ ಇವತ್ತು ಏನಾದರೂ ಬೆಳೆಗಳಿಗೆ ಸಂಬಂಧಪಟ್ಟ ಏನಾದ್ರು ಸಮಸ್ಯೆ ಇದ್ದಂದ್ರೆ ಅವರು ಆ ವಾಟ್ಸ್ಆಪ್ ನಲ್ಲಿ ಹಾಕಿದ್ದಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ವಿಜ್ಞಾನಿಗಳು ಅದರಲ್ಲಿ ಅದಕ್ಕೆ ಸ್ಪಂದನೆ ಕೊಡ್ತಾರೆ. ಸೊ ಹೀಗಾಗಿ ವಾಟ್ಸ್ಆಪ್ ಮುಖಾಂತರ ಕೂಡ ನಾವು ಈಗ ಇದು ಒಂದು ಪರಿಣಾಮಕಾರಿಯಾಗಿ ವಿಸ್ತರಣಾ ಒಂದು ಚಟುವಟಿಕೆ ಅಂತೇಳಿ ನಾವು ಹೇಳ್ಬೋದು. ಇನ್ನ ಇದ್ರ ಜೊತೆ ಜೊತೆಗೆ ಈಗ ಕೃಷಿ ಆಪ್ ಅಂತೇಳಿ ಅಗ್ರಿಕಲ್ಚರ್ ಆಪ್ಸ್ ಡೆವಲಪ್ ಆಗಿದಾವೆ, ಹಲವಾರು ಆಪ್ಸ್ಗಳು. ಆ ಆಪ್ ಮುಖಾಂತರ ಕೂಡ ನಾವು ಒಂದು ಕೃಷಿಯ ಮಾಹಿತಿಯನ್ನು ರೈತರಿಗೆ ಒದಗಿಸಬಹುದಾಗಿದೆ. ಮತ್ತೆ ಈ ಕೃಷಿ ಆಪ್ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈಗ ನೋಡ್ರಿ, ಕೃಷಿ ಆಪ್ ಅಂದ ತಕ್ಷಣ ಇಲ್ಲಿ ಹಲವಾರು ಆಪ್ಗಳು, ಅಂದ್ರೆ ಈಗ ಅವು ಯಾವ ಅಂದ್ರೆ ಕಿಸಾನ್ ಸುವಿಧಾ ಅಂತೇಳಿ ಒಂದು ಆಪ್ ಇದೆ, ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಇದು ತಮ್ಮ ಯಾವ ಲೊಕೇಶನ್ ಅಲ್ಲಿ ಇರ್ತಾರೆ ಆ ಲೊಕೇಶನ್ ಮಾಹಿತಿಯನ್ನ ಮುಂದಿನ 5 ದಿನಗಳ ಹವಾಮಾನ ಮಾಹಿತಿ ಕೊಡ್ತದೆ, ಅಲ್ಲದೆ ಮಾರುಕಟ್ಟೆ ಮಾಹಿತಿ, ಸಸ್ಯ ಸಂರಕ್ಷಣಾ ಮಾಹಿತಿ, ಆಮೇಲೆ ಇನ್ನಿತರ ಎಲ್ಲೆಲ್ಲಿ ಕೋಲ್ಡ್ ಸ್ಟೋರೇಜ್ ಇರಬಹುದು, ಗೋಡೌನ್ ಇರಬಹುದು, ಬೆಳೆ ವಿಮೆ ಸಂಬಂಧಪಟ್ಟದ್ದು, ಸರ್ಕಾರದ ಯೋಜನೆಗೆ ಸಂಬಂಧಪಟ್ಟದ್ದು ಮಾಹಿತಿ ಇದರಲ್ಲಿ ಸಿಗುತ್ತದೆ. ಆಮೇಲೆ ಬೀಜ, ಗೊಬ್ಬರ, ಯಂತ್ರೋಪಕರಣಗಳ ಮಾಹಿತಿ, ಎಲ್ಲಾ ಮಾಹಿತಿ, ಎಲ್ಲಾ ಒಂದು ರಾಜ್ಯವಾರು ಮಾಹಿತಿಯನ್ನ ನಾವು ಈ ಆಪ್ ನಲ್ಲಿ ನೋಡಬಹುದಾಗಿದ್ರೆ. ಒಂದು ಪ್ರಮುಖವಾದ ಆಪ್ ಅಂದ್ರೆ ಮೇಘದೂತ ಆಪ್ ಅಂತ ಕರಿತೀವಿ ನಾವು. ಅಂದ್ರೆ ಇದು ಭಾರತೀಯ ಹವಾಮಾನ ಇಲಾಖೆ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ಜಂಟಿಯಾಗಿ ಈ ಆಪ್ ಅನ್ನ ಹೊರಗೆ ತಂದಿದ್ದಾರೆ. ಇಲ್ಲಿ ಈ ಆಪ್ ನನ್ನ ರೈತರು ತಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೊಂಡ್ರೆ ಹವಾಮಾನ ಮುನ್ಸೂಚನೆ ರೈತರು ಸಿಗ್ತದೆ. ಅಂದ್ರೆ ತಾವು ಯಾವ ಜಿಲ್ಲೆಯಲ್ಲಿ ಇರ್ತೀರಿ ಆ ಜಿಲ್ಲೆಯ ಹವಾಮಾನದ ಮಾಹಿತಿ, 5 ದಿನದ ಒಂದು ಹವಾಮಾನ, ಮಳೆಯ ಒಂದು ಸಂಭವನೀಯತೆ ಏನಿದೆ ಆ ಮಾಹಿತಿ ಸಿಗ್ತದೆ, ಮತ್ತು ಬೆಳೆಗೆ ಸಂಬಂಧಪಟ್ಟ ತಂತ್ರಜ್ಞಾನದ ಮಾಹಿತಿ ಕೂಡ ಈ ಆಪ್ನಿಂದ ಪಡೆಯಬಹುದಾಗಿದೆ. ಇನ್ನು ಇನ್ನೊಂದು ಪ್ರಮುಖವಾದ ಆಪ್ ಅಂದ್ರೆ ಕ್ರಾಪ್ ಇನ್ಶೂರೆನ್ಸ್ ಅಂತೇಳಿ, ಬೆಳೆ ವಿಮಾ ಮಾಹಿತಿ. ಇದರಲ್ಲಿ ಅಧಿಸೂಚಿತ ಬೆಳೆಗಳು ಏನೇನಿರ್ತವೆ, ಅದರ ಪ್ರೀಮಿಯಂ ಲೆಕ್ಕ, ಯಾವ ರೀತಿ ಅದನ್ನ ನಾವು ಮಾಡಬೇಕು ಅನ್ನುವಂಥದ್ದು, ಕಟ್ ಆಫ್ ಡೇಟ್ಸ್ ಏನಿದೆ ಬೆಳೆ ವಿಮಾ ತುಂಬಲಿಕ್ಕೆ, ಮತ್ತು ಯಾವ ಜಿಲ್ಲಾವಾರು ಇನ್ಶೂರೆನ್ಸ್ ಕಂಪನಿಯ ಸಂಪರ್ಕದ ಮಾಹಿತಿ ಕೂಡ ಈ ಒಂದು ಕ್ರಾಪ್ ಇನ್ಶೂರೆನ್ಸ್ ಆಪ್ನಲ್ಲಿ ನಾವು ಪಡಿಬಹುದಾಗಿದೆ. ಇನ್ನೊಂದು ಪ್ರಮುಖವಾದ ಏನಂದ್ರೆ ಮಷಿನರಿ ಗೈಡ್. ನಮ್ಮ ರಾಜ್ಯದಲ್ಲಿ ಈಗ ಯಂತ್ರೋಪಕರಣಗಳ ಬಾಡಿಗೆ ಒಂದು ಸೇವೆಯನ್ನ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತ ಹೇಳ್ತೀವಿ, ಅದನ್ನು ಮಾಡ್ತಾ ಇದ್ದಾರೆ. ಇದು ಅದಕ್ಕೆ ಸಂಬಂಧಪಟ್ಟ ಒಂದು ಆಪ್ ಅಂದ್ರೆ ಮಣ್ಣಿನ ಸಾಗುವಳಿ, ಬಿತ್ತನೆ, ಗೊಬ್ಬರ, ಕೀಟ ನಿಯಂತ್ರಣ, ಕೊಯ್ಲಿನ ನಂತರ ತಂತ್ರಜ್ಞಾನ, ಇದಕ್ಕೆ ಸಂಬಂಧಪಟ್ಟ ಕೃಷಿ ಉಪಕರಣಗಳು ಏನಿದಾವೆ, ಆ ಮಾಹಿತಿಯನ್ನು ನಾವು ಈ ಒಂದು ಆಪ್ನಲ್ಲಿ ನೋಡಬಹುದಾಗಿದೆ. ಇಫ್ಕೋ ಕಿಸಾನ್ ಅನ್ನುವಂತ ಒಂದು ಆಪ್, ಇಫ್ಕೋ ಸಂಸ್ಥೆ ಇದೆ, ಅವರ ಒಂದು ಸಿದ್ಧಪಡಿಸಿದಂತ ಒಂದು ಆಪ್. ಇದರಲ್ಲಿ ಕೃಷಿ ತಂತ್ರಜ್ಞಾನ ಮಾಹಿತಿ ಸಿಗುತ್ತೆ. ಇವರದೇ ಇನ್ನೊಂದು ಇಫ್ಕೋ ಬಜಾರ್ ಅಂತೇಳಿ ಒಂದು ಆಪ್ ಇದೆ, ಅದರಲ್ಲಿ ಕೃಷಿ ಪರಿಕರಗಳ ಒಂದು ಮಾಹಿತಿ ಸಿಗುತ್ತೆ. ರೈತರು ಆನ್ಲೈನ್ ಮುಖಾಂತರ ಇಫ್ಕೋ ಸಂಬಂಧಪಟ್ಟ ಇಫ್ಕೋ ಕೃಷಿ ತಂತ್ರಜ್ಞಾನದ ಒಂದು ಪ್ರಾಡಕ್ಟ್ಸ್ ಅನ್ನ, ಉತ್ಪನ್ನಗಳನ್ನ ಅವರು ತಮ್ಮ ಮನೆಗೆ ನೇರವಾಗಿ ಆನ್ಲೈನ್ ಮುಖಾಂತರ ತರಿಸಬಹುದಾಗಿದೆ. ಅದರ ಜೊತೆ ಈ ಇತ್ತೀಚೆಗೆ ನಮ್ಮ ಕೆವಿಕೆ ಮೊಬೈಲ್ ಆಪ್ ಇದೆ, ಅಂದ್ರೆ ನಮ್ಮ ದೇಶದಲ್ಲಿ ಏನೇನು ಕೃಷಿ ವಿಜ್ಞಾನ ಕೇಂದ್ರಗಳಿವೆ ಆ ಜಿಲ್ಲಾವಾರು, ಅದರ ಸಂಬಂಧಪಟ್ಟ ಆಪ್, ಅಂದ್ರೆ ಮುಂದಿನ ಒಂದು ದಿನಗಳಲ್ಲಿ ಏನೇನು ತರಬೇತಿ ಕಾರ್ಯಕ್ರಮ ಮಾಡ್ತಾರೆ ಕೃಷಿ ವಿಜ್ಞಾನ ಕೇಂದ್ರಗಳು, ಆಮೇಲೆ ಅದರಲ್ಲಿ ಏನೇನು ಜಿಲ್ಲಾ ಮಟ್ಟದ ಬೆಳೆವಾರು ಮಾಹಿತಿಯ ಏನಿದೆ, ತಂತ್ರಜ್ಞಾನ ಏನಿದೆ, ಅದರ ಬಗ್ಗೆ ಮಾಹಿತಿಯನ್ನು ಕೆವಿಕೆ ಮೊಬೈಲ್ ಆಪ್ನಲ್ಲಿ ನಾವು ಪಡ್ಕೋಬಹುದಾಗಿದೆ. ರೈತರ ಉತ್ಪಾದಕರ ಸಂಸ್ಥೆಗಳು ಸ್ಥಾಪನೆ ಆಗ್ತಾವಲ್ರಿ, ಮತ್ತೆ ಈ ಸಂಸ್ಥೆಗಳಿಗೆ ವಿಸ್ತರಣಾ ಸೇವೆಯನ್ನ ಯಾವ ರೀತಿಯಾಗಿ ಮಾಡಬಹುದಂತ್ರಿ? ಈಗ ರೈತರ ಉತ್ಪಾದಕರ ಸಂಸ್ಥೆಗಳು ಸಂಘಟಿತ ಆಗ್ತಾ ಇದಾವೆ ನಬಾರ್ಡ್ ಒಂದು ಯೋಜನೆಯಲ್ಲಿ, ಕೃಷಿ ಇಲಾಖೆ ಯೋಜನೆಯಲ್ಲಿ ಅಥವಾ ತೋಟಗಾರಿಕೆ ಇಲಾಖೆ ಮುಖಾಂತರ. ಇವರಿಗೆ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಇಲಾಖೆಗಳು, ತೋಟಗಾರಿಕೆ ಇಲಾಖೆಗಳು ಸಾಮರ್ಥ್ಯ ಬಲವರ್ಧನೆ ಕಾರ್ಯಕ್ರಮವನ್ನ ರೂಪಿಸಿ ಅನುಷ್ಠಾನ ಮಾಡ್ತಾ ಇದಾವೆ. ಅಂದ್ರೆ ಯಾವ ರೀತಿ ಒಂದು ಬಿಸ್ನೆಸ್ ಪ್ಲಾನ್ ಇರಬೇಕು, ಅಂದ್ರೆ ಆ ಜಿಲ್ಲಾ ಮಟ್ಟದಲ್ಲಿ ಏನೇನು ಅವಕಾಶಗಳಿದಾವೆ, ಆ ಬೆಳೆಗಳಲ್ಲಿ ಬೀಜೋತ್ಪಾದನೆ ಇರಬಹುದು ಅಥವಾ ಮಾರುಕಟ್ಟೆ ವ್ಯವಸ್ಥೆ ಇರಬಹುದು, ಇದನ್ನು ಯಾವ ರೀತಿ ಬಲಪಡಿಸಬೇಕು, ಏನ್ ಬಿಸ್ನೆಸ್ ಪ್ಲಾನ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಸಾಮರ್ಥ್ಯ ಬಲವರ್ಧನೆ ತರಬೇತಿಯನ್ನ ಈ ಒಂದು ರೈತರ ಉತ್ಪಾದಕರ ಕಂಪನಿಗಳಿಗೆ ಸರ್ಕಾರ ಇಲಾಖೆಗಳು ಮಾಡ್ತಾ ಇದಾವೆ. ಅಂದ್ರೆ ಪ್ರಮುಖವಾಗಿ ಇದರ ಉದ್ದೇಶ ಇಷ್ಟೇ, ಸ್ವಾವಲಂಬಿಯಾಗಿ ಈ ಒಂದು FPO ಏನಂತ ಕರಿತೀವಿ ನಾವು, ರೈತರ ಉತ್ಪಾದಕರ ಕಂಪನಿಗಳು, ಅವು ನಡೀಬೇಕು ಮತ್ತು ಲಾಭದಾಯಕವಾಗಿ ನಡೀಬೇಕು, ರೈತರಿಗೆ ಸೇವೆಯನ್ನು ಕೊಡಬೇಕು ಮತ್ತು ಕಂಪನಿನೂ ಬೆಳಿಬೇಕು, ಆ ನಿಟ್ಟಿನಲ್ಲಿ ಬಿಸ್ನೆಸ್ ಪ್ಲಾನ್ ಅನ್ನು ಮಾಡುವಂತ ಒಂದು ವ್ಯವಸ್ಥೆಯನ್ನ ಸಾಮರ್ಥ್ಯ ಬಲವರ್ಧನೆ ತರಬೇತಿಯನ್ನಾಗಿ ಮಾಡ್ತಾ ಇದಾವೆ. ಇನ್ನು ಈ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಯಾವ ವಿಸ್ತರಣಾ ಸೇವೆಯನ್ನ ಮಾಡಬಹುದಂತ್ರಿ? ನೋಡ್ರಿ, ಈಗ ಪ್ರಮುಖವಾಗಿ ರೈತರ ಒಂದು ಆದಾಯ 2023 ದ್ವಿಗುಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದವರು ಒಂದು ಗುರಿಯನ್ನು ಹಾಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡುವಂತದ್ದು, ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಉತ್ಪಾದಕತೆಯನ್ನು ಜಾಸ್ತಿ ಮಾಡುವಂತದ್ದು, ಇದು ಒಂದೇ ಒಂದು ಅಂಶವನ್ನ ರೈತರ ಒಂದು ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಹಾಕೊಂಡಿದ್ದಾರೆ. ಎರಡನೇದ್ದು ಒಂದು ಸಂಪನ್ಮೂಲದ ಒಂದು ಉಪಯೋಗ ಸಮರ್ಥವಾಗಿ ಮಾಡುವಂತದ್ದು, ಅದು ನೀರಿರ್ಬೋದು ಅಥವಾ ಒಂದು ಗೊಬ್ಬರ ಇರ್ಬೋದು, ಇವನ್ನ ಯಾವ ರೀತಿ ನಾವು ಸಮರ್ಥವಾಗಿ ಬಳಕೆ ಮಾಡಬೇಕು, ಅಂದ್ರೆ ಹನಿ ನೀರಾವರಿ ಮುಖಾಂತರ ಅಥವಾ ಸಾವಯವ ಗೊಬ್ಬರದ ಮುಖಾಂತರ, ಕೃಷಿ ಪರಿಕರಗಳ ಒಂದು ಏನಿದೆ ಅದರ ಕಡಿಮೆ ಬಳಕೆ ಮುಖಾಂತರ ಯಾವ ರೀತಿ ನಾವು ಖರ್ಚನ್ನ, ಉತ್ಪಾದನಾ ವೆಚ್ಚವನ್ನು ಯಾವ ರೀತಿ ಕಡಿಮೆ ಮಾಡಬಹುದು ಅಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಇಲಾಖೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಇದಾವೆ. ಇನ್ನ ಮೂರನೇದೇನೆಂದ್ರೆ ಒಂದು ಬೆಳೆಯ ಒಂದು ಕ್ರಾಪಿಂಗ್ ಇಂಟೆನ್ಸಿಟಿ ಅಂತ ಕರಿತೀವಿ ನಾವು, ಅಂದ್ರೆ ಒಂದು ವರ್ಷದಲ್ಲಿ ಬೆಳೆ ಇಂಟೆನ್ಸಿಟಿಯನ್ನು, ಕ್ರಾಪಿಂಗ್ ಇಂಟೆನ್ಸಿಟಿಯನ್ನು ಯಾವ ರೀತಿ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಂದ್ರೆ ಮಣ್ಣು ಸಂರಕ್ಷಣೆ ಮಾಡಿ, ನೀರು ಸಂರಕ್ಷಣೆ ಮಾಡಿ, ಸಮರ್ಥವಾಗಿ ನೀರಿನ ಬಳಕೆಯನ್ನು ಮಾಡಿಕೊಂಡು ವರ್ಷದಲ್ಲಿ ಒಂದು ಬೆಳೆ ಬೆಳೆಯುವಂತದ್ದನ್ನು ಎರಡು ಬೆಳೆ ಮಾಡುವಂತದ್ದನ್ನು ಈ ನಿಟ್ಟಿನಲ್ಲಿ, ಆಮೇಲೆ ಬೆಳೆ ವೈವಿಧ್ಯತೆ ಮಾಡುವ, ಈಗ ಒಂದೇ ಏಕ ಬೆಳೆ ಬೆಳೆಯುವ ಬದಲು ವೈವಿಧ್ಯತೆಯನ್ನು ತರುವಂತದ್ದು, ಅಂದ್ರೆ ಈಗ ಅಂತರ ಬೆಳೆ ಮಾಡುವಂತದ್ದು, ಆಮೇಲೆ ತೋಟಗಾರಿಕೆ ಬೆಳೆಗಳನ್ನ ಮಾಡುವಂತದ್ದು, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನ ಮಾಡುವಂತದ್ದು, ಈ ತರ ಬೆಳೆ ವೈವಿಧ್ಯತೆ ತರುವ ನಿಟ್ಟಿನಲ್ಲಿ ಕೂಡ ಒಂದು ಈ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಕೃಷಿ ಒಂದೇ ಅಲ್ಲ, ಕೃಷಿಯೇತರ ಚಟುವಟಿಕೆಗಳನ್ನು ಕೂಡ ಪ್ರೋತ್ಸಾಹಿಸುವುದು ಅಂತೀರಿ? ಹೌದು. ಅಂದ್ರೆ ಆದಾಯ ದ್ವಿಗುಣ ಕೃಷಿಯಲ್ಲಿ ಇರಬಹುದು, ಕೃಷಿಯೇತರ ಏನ್ ಮಾಡ್ತಾ ಇದ್ದಾರೆ ರೈತರು, ಕೃಷಿ ಪೂರಕ ಚಟುವಟಿಕೆಗಳಲ್ಲಿ ಇದು ಹೈನುಗಾರಿಕೆ ಇರ್ಬೋದು, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಅಥವಾ ಇನ್ನಿತರ ಬೀ ಕೀಪಿಂಗ್ ಇರ್ಬೋದು, ಜೇನು ಸಾಕಾಣಿಕೆ, ಇದರಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಕೃಷಿ ಮತ್ತು ಕೃಷಿಯೇತರ ಕೃಷಿ ಪೂರಕ ಕ್ಷೇತ್ರದಲ್ಲಿ ಏನೇನು ಸಂಪನ್ಮೂಲ ಇದಾವೆ, ಏನೇನು ಅವಕಾಶಗಳಿದಾವೆ, ಅದನ್ನ ಯಾವ ರೀತಿ ಬಳಸಿಕೊಂಡು ನಾವು ರೈತರ ಕುಟುಂಬದ ಆದಾಯವನ್ನು ದ್ವಿಗುಣಗೊಳಿಸಬಹುದು ಅಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಲಾಗ್ತಿದ್ದಾರೆ. ಅಂದರೆ ಒಟ್ಟಾರೆ ತಾವು ಈ ರೈತರ ಆದಾಯ ಹೆಚ್ಚಿಗೆ ಮಾಡಬೇಕಾದ್ರೆ ಕೃಷಿ ವಿಸ್ತರಣೆ ಪಾತ್ರದ ಬಗ್ಗೆ ಏನಂತೀರಿ? ಸವಾಲುಗಳು ಸಾಕಷ್ಟು ಇದಾವೆ, ಅಂದ್ರೆ ಈಗ ಹವಾಮಾನ ವೈಪರೀತ್ಯ ಇದೆ, ಬೆಳೆಯ ಒಂದು ಅನಿಶ್ಚಿತ ಇದೆ, ಪ್ರಮುಖ ಬೆಳೆಗಳ ಮಾರುಕಟ್ಟೆ ಬಂದಾಗ ಅನಿಶ್ಚಿತ ಕಾಡ್ತಾ ಇದೆ ರೈತರಿಗೆ. ಆ ನಿಟ್ಟಿನಲ್ಲಿ ಸರ್ಕಾರದವರು ಹಲವಾರು ಕಾರ್ಯಕ್ರಮ ಹಾಕೊಂಡಿದ್ದಾರೆ, ಈಗ ಕನಿಷ್ಠ ಬೆಂಬಲ ಬೆಲೆ ಇರಬಹುದು ಅಥವಾ ಈ ಒಂದು FPO ಮುಖಾಂತರ ಒಂದು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತಾ ಇದಾವೆ. ಆಮೇಲೆ ಬೆಳೆ ವಿಮೆ ಮುಖಾಂತರ ಎಲ್ಲೆಲ್ಲಿ ಬೆಳೆ

ಪಾಪ ಕೊಟ್ಟೋ